ಪ್ಲಾಸ್ಟಿಕ್ ತೊಟ್ಟಿ ಇರಬಹುದು, ಸಿಮೆಂಟ್ ತೊಟ್ಟಿ ಇರಬಹುದು, ಅಥವಾ ಇವೆರಡೂ ಇಲ್ಲ ಅಂತ ಅಂದ್ರೆ ಪ್ಲಾಸ್ಟಿಕ್ ತೊಟ್ಟಿಗಳನ್ನಾರು ಸಹಿತ ನಾವು ಬಳಸ್ಕೊಂಡು ಅಲ್ಲಿ ಬಣ್ಣದ ಮೀನು ಕೃಷಿಯನ್ನು ಮಾಡಬಹುದು. ಬಣ್ಣದ ಮೀನು ಮರಿಗಳ ಪಾಲನೆ ಏನಕ್ಕೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಪ್ರತಿ ವಾರಕ್ಕೆ 1-1.5 ಕೋಟಿಯಷ್ಟು ವಹಿವಾಟು ನಡೀತಾ ಇದೆ ಬಣ್ಣದ ಮೀನು ಕೃಷಿದು. ಹಾಗಾಗಿ ನಮಗೆ ಬಣ್ಣದ ಮೀನುಗಳೆಲ್ಲ ಎಲ್ಲಿಂದ ಬರ್ತಾ ಇದಾವೆ, ಹಾಗಾದ್ರೆ 1-1.5 ಕೋಟಿ ನಡೀತಾ ಇದೆ ಅಂತಂದ್ರೆ ಬೆಂಗಳೂರಿಗೆ ಚೆನ್ನೈಯಿಂದ, ಆಂಧ್ರದಿಂದ, ಕೊಳತ್ತೂರಿಂದ ಮತ್ತು ಕೇರಳದಿಂದ ಮೀನುಮರಿಗಳು ಬರ್ತಾ ಇದಾವೆ. ಹಾಗಾಗಿ ಬಣ್ಣದ ಮೀನು ಕೃಷಿಗೆ ಯಥೇಚ್ಛವಾದ ಅವಕಾಶಗಳಿದಾವೆ. ಹಾಗಾಗಿ ರೈತ ಮಾಂದವರು ಮತ್ತೆ ರೈತ ಮಹಿಳೆಯರು ಹಿತ್ತಲಲ್ಲಿ ಮನೆ ಹಿಂಭಾಗದಲ್ಲಿ ಜಾಗ ಇತ್ತು ಅಂತ ಅಂದ್ರೆ ತಾವು ನೋಡ್ತಾ ಇರ್ತೀರಿ ಎಲ್ಲ ಕಡೆ ಮುನ್ಸಿಪಾಲ್ಟಿ ತೊಟ್ಟಿಗಳು, ಸಿಮೆಂಟ್ ತೊಟ್ಟಿಗಳು, ನೀವು ನೋಡಿದ ಕಸ ಹಾಕ್ತಕ್ಕಂಥ ತೊಟ್ಟಿಗಳು ಅದೇ ತರದ ತೊಟ್ಟಿಗಳನ್ನ ಬಳಸ್ಕೊಬಹುದು. ಇಲ್ಲ ಅಂತಂದ್ರೆ ಸಿಮೆಂಟ್ ರಿಂಗ್ಗಳನ್ನ ನೀವು ನೋಡ್ತಾ ಇರ್ತೀರಿ, 1-1.5 ಅಡಿ ಎತ್ತರ ಇರ್ತಕ್ಕಂಥವು, 4-5 ಅಡಿ ವ್ಯಾಸ ಇರ್ತಕ್ಕಂಥವು, ಈ ತರದ ತೊಟ್ಟಿಗಳನ್ನು ಸಹಿತ ನಾವು ಬಳಸ್ಕೊಂಡು ಅವುಗಳಲ್ಲಿ ಬಣ್ಣದ ಮೀನುಗಳನ್ನ ಕೃಷಿ ಮಾಡಬಹುದು. ಬಣ್ಣದ ಮೀನುಗಳ ಪಾಲನೆ ಯಾವ ಮಾಡ್ತೀವಿ ಅಂತಂದ್ರೆ ಬಣ್ಣದ ಮೀನುಗಳು ಏನಾಗ್ತವೆ ಅಂತ ಸಣ್ಣ ಮಟ್ಟದಲ್ಲಿ ನಾವು ಮೀನು ಮರಿಗಳನ್ನ ಪಾಲನೆಗೋಸ್ಕರ 100 ಲೀಟರ್ ನೀರಿತ್ತು ಅಂತ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ 25-30 ಮರಿಗಳನ್ನು ನಾವು ಪಾಲನೆಗೆ ಬಳಸಬಹುದು. ಅಂದ್ರೆ 4 ಲೀಟರ್ ನೀರಿಗೆ 1 ಬಣ್ಣದ ಮೀನು. ಇದೇನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ 2 ತಿಂಗಳು ಆಗ್ತಾ ಇದ್ದಂಗೆನೆ ಈ ಮೀನು ಏನ್ ಮಾಡುತ್ತೆ, 1 ತಾಯಿ ಮೀನು ಕನಿಷ್ಠ 20, ಗರಿಷ್ಠ 40 ಮರಿಗಳನ್ನ ಕೊಡುತ್ತೆ. 2 ತಿಂಗಳಾದ್ಮೇಲೆ ಆ ಮೀನುಗಳನ್ನ ಪಕ್ಕದಲ್ಲಿ ಇನ್ನೊಂದು ಸಣ್ಣ ಸಿಮೆಂಟ್ ತೊಟ್ಟಿಗೋ, ಪ್ಲಾಸ್ಟಿಕ್ ತೊಟ್ಟಿಗೋ, ಅಥವಾ ಪ್ಲಾಸ್ಟಿಕ್ ಲೈನ್ ಹಾಕಿರ್ತಕ್ಕಂಥ ಚಿಕ್ಕ ಕೊಳಕ್ಕೆ ನಾವು ಅವನ್ನ ಬದಲಾವಣೆ ಮಾಡ್ಕೊಬಹುದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, 2 ತಿಂಗಳು ಆದ ಮೇಲೆ 1 ತಾಯಿ ಮೀನು ಕನಿಷ್ಠ 20 ಮರಿಗಳನ್ನು ಹಾಕುತ್ತಂತ ಸಹಿತ ನಾವು 50 ಮೀನುಗಳು ಇತ್ತು ಅಂತಂದ್ರೆ ಅಲ್ಲಿಗೆ 1,000 ಮರಿಗಳಾಗ್ತವೆ. ಹೌದು, ನನಗೆ 2 ತಿಂಗಳು ನಾನು ಮೀನು ಮರಿ ಸಾಕಣೆ ಮಾಡೋದಕ್ಕೆ ನನಗೆ ಖರ್ಚು ವೆಚ್ಚ ಎಲ್ಲ ಏನು ಬರುತ್ತೆ ಅನ್ನೋದನ್ನು ನಾನು ಯೋಚನೆ ಮಾಡಿದಾಗ 1 ಮೀನು ಮರಿಯನ್ನ 2 ತಿಂಗಳು ಬೆಳವಣಿಗೆ ಮಾಡೋದಕ್ಕೋಸ್ಕರ ನಾವು ಒಟ್ಟು ಬಳಸ್ತಕ್ಕಂಥದ್ದು 1 ಕೆಜಿ ಅಕ್ಕಿ ತೌಡು ಮತ್ತೆ 1 ಕೆಜಿ ಕಡಲೆಕಾಯಿ ಹಿಂಡಿ. 100 ತಾಯಿ ಮೀನುಗಳನ್ನು ನಾವು ಸಾಕಣೆ ಮಾಡ್ತೀವಿ ಅಂತಂದ್ರೆ 1 ತಿಂಗಳು ಕಾಲಾವಧಿಗೆ 1 ಕೆಜಿ ಅಕ್ಕಿ ತೌಡು, 1 ಕೆಜಿ ಕಡಲೆಕಾಯಿ ಹಿಂಡಿ ಇವೆರಡು ಮಿಶ್ರಣವನ್ನು ನಾವು ಇಟ್ಕೊಂತು ಅಂತಂದ್ರೆ ಆ ತೊಟ್ಟಿಗೆ ಪ್ರತಿದಿನ 1-2 ಚಮಚ ಮೀನುಗಳಿಗೆ ಅದನ್ನ ಪುಡಿ ಮಾಡಿಟ್ಟಿರ್ತೇವೆ, ಅದನ್ನ ಆಹಾರವಾಗಿ ನಾವು ಅವಕ್ಕೆ ನೀಡಬಹುದು. ಈ ರೀತಿ ನೀಡಿದ್ರಿಂದ ಏನಾಗುತ್ತೆ, ಅವುಗಳ ಆಹಾರ ಕ್ರಮ ಮುಗಿಯಿತು. ಹೌದು, ಇವುಗಳನ್ನ ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು, ನೀರಿನಲ್ಲಿ ಕೊಡ್ತಾ ಇರ್ತೀವಿ, ಬೆಳಿಗ್ಗೆ ನಮ್ಗೆ 10-15 ನಿಮಿಷ ಖರ್ಚಾಗುತ್ತೆ. ಅದಾದ್ಮೇಲೆ ನಮ್ಮ ಕೃಷಿ ಚಟುವಟಿಕೆಗಳಿಗೆ, ಹೊಲ ಗದ್ದೆಗಳಿಗೆ, ತೋಟಗಳಲ್ಲಿ ಹೋಗಿ ನಮ್ಮ ಉಳಿದೆಲ್ಲ ಕೆಲಸಗಳನ್ನ ನಾವು ನಿರ್ವಹಣೆ ಮಾಡಬಹುದು. ಇದಾದ್ಮೇಲೆ ಸಾಯಂಕಾಲ ಮತ್ತೆ ಬರ್ತೀವಿ, ಏನಾದರೂ ಹಿತ್ತಲ್ಲಿ ಮನೆ ಹಿಂಭಾಗದಲ್ಲಿ ಕಸ ಕಡ್ಡಿ ಇತ್ತು ನೀರಿನಲ್ಲಿ, ಆ ಕಸ ಕಡ್ಡಿಗಳನ್ನ ತೆಗೆದಾಕಿ ಮತ್ತೆ ಅವಕ್ಕೆ ಸಾಯಂಕಾಲ 1-2 ಚಮಚ ಅಷ್ಟು ಅಕ್ಕಿ ತೌಡು ಕಡಲೆಕಾಯಿ ಕೊಟ್ಟರೆ ಅವುಗಳ ಆಹಾರ ಕ್ರಮ ಮುಗಿತು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ 2 ತಿಂಗಳ ಪಾಲನೆ ಮಾಡಿದ ಮೇಲೆ 10 ತೊಟ್ಟಿಗಳನ್ನು ನಾವು ಮನೆ ಹಿತ್ತಲಲ್ಲಿ ಮೀನು ಕೃಷಿಗಾಗಿ ನಾವು ಬಳಸ್ತೀವಿ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಮೀನುಗಾರಿಕೆ ಇಲಾಖೆಯಲ್ಲಿ ಕೂಡ ಇದಕ್ಕೆ ಸಬ್ಸಿಡಿ ಸ್ಕೀಮ್ಗಳಿದ್ದಾವೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಈ ಯೋಜನೆಯಲ್ಲಿ 10 ತೊಟ್ಟಿಗಳನ್ನು ನೀವು ಮಾಡಿ 1,000 ಮೀನುಮರಿ ಸಾಕಣೆ ಮಾಡ್ತೀವಿ ಅಂತ ಅಂದ್ರೆ ಘಟಕ ವೆಚ್ಚ ಬಂದು 3 ಲಕ್ಷ ಇರುತ್ತೆ. ಅದರಲ್ಲಿ ಸಾಮಾನ್ಯ ವರ್ಗದವರಿಗೆ 40%, ಮತ್ತೆ SC/ST ಪಂಗಡಕ್ಕೆ ಸೇರಿರ್ತಕ್ಕಂಥವ್ರಿಗೆ 60% ಸಬ್ಸಿಡಿ ಲಭ್ಯತೆ ಇರುತ್ತೆ. ಹಾಗಾಗಿ ರೈತ ಬಾಂಧವರು ಈ ಸವಲತ್ತನ್ನು ಬಳಸ್ಕೊಂಡು ಮೀನು ಕೃಷಿಯನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಹೆಚ್ಚಿನ ಮಾಹಿತಿ ತಮಗೇನಾದರೂ ಬೇಕಾಯಿತು ಅಂತ ಅಂದ್ರೆ 82-77-37-41-50 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ ರೈತ ಬಾಂಧವರೇ. ನೇಗಿಲ ಮಿಡಿತ ಕೇಳಿದಿರಿ, ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನೇ ಹುಟ್ಟಿನ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಉಪಯೋಗ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾ ಯು ದಿವ್ಯಜ್ಯೋತಿ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಯು ದಿವ್ಯಜ್ಯೋತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಉಪಯೋಗ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಮೇಡಮ್, ಇವತ್ತು ನಾವು ಈ ಕೃಷಿ ಬೆಳೆಗಳಲ್ಲಿ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿದ್ರೆ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಮೊದಲಿಗೆ ಈ ಜೈವಿಕ ಗೊಬ್ಬರ ಅಂದ್ರೆ ಏನ್ ಮೇಡಮ್? ಜೈವಿಕ ಗೊಬ್ಬರ ಅಂತ ಅಂದ್ರೆ ನಮ್ಮಲ್ಲೇ ಸಿಗುವಂತ ಅಂದ್ರೆ ಮಣ್ಣಿನಲ್ಲಿರುವಂತ ಸೂಕ್ಷ್ಮಾಣುಜೀವಿ, ಅಂದ್ರೆ ಕಣ್ಣಿಗೆ ಕಾಣಲ್ಲ ಸೂಕ್ಷ್ಮಾಣುಜೀವಿಗಳು, ಆ ಸೂಕ್ಷ್ಮಾಣುಜೀವಿಗಳನ್ನ ಬಳಸಿಕೊಂಡು ಅದನ್ನ ಗೊಬ್ಬರ ರೀತಿಯಲ್ಲಿ ಮಾಡಿ ನಾವು ಮತ್ತೆ ಭೂಮಿಗೆ ಸೇರಿಸೋದ್ರಿಂದ ಅಲ್ಲಿರೋಂತ ಸೂಕ್ಷ್ಮಾಣು ಜೀವಿಗಳ ಪ್ರಮಾಣ ಹೆಚ್ಚಿಗೆ ಆಗುತ್ತದೆ. ಇದೇ ಜೈವಿಕ ಗೊಬ್ಬರ. ಈಗ ಸೂಕ್ಷ್ಮಾಣು ಜೀವಿಗಳನ್ನ ಗೊಬ್ಬರದಲ್ಲಿ ಉಪಯೋಗಿಸಬೇಕಂದ್ರೆ ಯಾವ ತರ ಗೊಬ್ಬರದಲ್ಲಿ ಉಪಯೋಗಿಸಬೇಕು? ನೀವು ಸೂಕ್ಷ್ಮಾಣು ಜೀವಿಗಳನ್ನ ನೀವು ಬೀಜೋಪಚಾರದ ಮುಖಾಂತರ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಮುಖಾಂತರ, ಇಲ್ಲ ಅಂತ ಅಂದ್ರೆ ನಿಮಗೆ ಅದು ಆಗ್ಲಿಲ್ಲ ಅಂತ ಅಂದ್ರೆ ಏನ್ ನೀವು ಹಾಕಿರ್ತೀರಲ್ಲ ಹಂಗೆ ಗಿಡಗಳಿಗೆ, ನೀವು ಇವಾಗ ತೋಟಗಾರಿಕೆ ಬೆಳೆಗಳಿಗೆ ನೀವು ಪಾತಿ ಮುಖಾಂತರ ಹಾಕ್ಬೋದು. ಆ ಪಾತಿ ಮಾಡಿದಾದ್ಮೇಲೆ ಏನ್ ಮಾಡ್ಬೇಕು? ಮಲ್ಚಿಂಗ್ ಅಂದ್ರೆ ಒದಿಕೆ ಹಾಕ್ಬೇಕು. ಅವಾಗ ಏನಾಗುತ್ತೆ, ಈ ಸೂಕ್ಷ್ಮಾಣು ಜೀವಿಗಳು ಅದ್ರದ್ದು ಸತ್ತೋಗಲ್ಲ, ಅದೇನಾಗಿರುತ್ತೆ ಬಿಸಿಲಿಗೆ ಆ ಇದು ವಾತಾವರಣಕ್ಕೆ, ಮತ್ತೆ ಅದಕ್ಕೆ ನಮ್ಗೆ ಆಹಾರ ಸಿಕ್ಕದಂಗೆ ಆಗುತ್ತೆ. ನೀವೇನು ಒದಕೆ ಹಾಕಿರ್ತೀರಲ್ಲ ಆ ಒದಕೆನೆ ಆಹಾರವಾಗಿ ತಗೊಂಡು ಅವು ಇನ್ನ ವೃದ್ಧಿ ಆಗ್ತಾ ಹೋಗುತ್ತೇವೆ. ಯಾವ ತರ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಕಾಣಬಹುದು? ನಮ್ಗೆ ಬೇಕಾದಷ್ಟು ತರ ಸೂಕ್ಷ್ಮಾಣು ಜೀವಿಗಳಿದೆ. ಅದ್ರ ಪ್ರಮುಖವಾಗಿ ನಮ್ಗೆ ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣು ಜೀವಿಗಳಿವೆ, ರಂಜಕ ಸ್ಥಿರೀಕರಿಸುವ ಸೂಕ್ಷ್ಮಾಣು ಜೀವಿಗಳಿವೆ, ಅದರಲ್ಲೂ ಪ್ರಮುಖವಾಗಿ ನಮಗೆ ರೋಗಗಳನ್ನು ಹತೋಟಿ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳಿವೆ, ರೋಗ ಕೀಟಗಳನ್ನು ಹತೋಟಿ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳಿವೆ. ಎಷ್ಟು ವಿಧಾನಗಳಾಗಿ ವಿಂಗಡಿಸಬಹುದು ಮೇಡಮ್? ನಾವು ಮೂರು ರೀತಿಯ ವಿಧಾನಗಳು, ಅದೇ ಹೇಳಿದ್ನಲ್ಲ ಸಾರಜನಕ. ಈ ಸಾರಜನಕ ಸ್ಥಿರೀಕರಿಸುವುದರಲ್ಲಿ ನಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ರೈಸೋಬಿಯಂ ಅಸ್ಟ್ರೋಬ್ಯಾಕ್ಟರ್ ಅಜೋಸ್ಪಿರಿಲಮ್ ಅದೇ ರೀತಿ ಅಜೋಲಾ, ಇವು ಸಾರಜನಕ. ಅಂದ್ರೆ ಏನ್ ನೈಟ್ರೋಜನ್ ಅಂತೀವಿ ನಾವು ಇದನ್ ಸಾರಜನಕ ಅಂದ್ರೆ ಯೂರಿಯಾ, ಯೂರಿಯಾ ಮುಖಾಂತರ ನಾವೇನ್ ಗಿಡಗಳಿಗೆ ಕೊಡ್ತೀವಲ್ಲ ಅದನ್ನೇ ಈ ಸೂಕ್ಷ್ಮಾಣು ಜೀವಿಗಳು ಮುಖಾಂತರ, ಇವೆಲ್ಲ ಸೂಕ್ಷ್ಮಾಣು ಜೀವಿಗಳು ಇದೆಯೇ ಯೂರಿಯಾ ಏನ್ ಕೊಡುತ್ತಲ್ಲ ಭೂಮಿಗೆ, ಅದೇ ರೀತಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಬಳಸ್ಕೊಂಡು ನಾವು ಯೂರಿಯಾ ಆಲ್ಟರ್ನೇಟ್ ಆಗಿ ಉಪಯೋಗಿಸ್ಕೋಬಹುದು. ಅದೇ ರೀತಿ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು, ಅದರಲ್ಲಿ ಸೂಡೋಮೋನಾಸ್ ಬೆಸಿಲಸ್ ಅದೇ ರೀತಿ ಬೆಸಿಲಸ್ ಪ್ಯಾಲಿಮಿಕ್ಸ್ ಅಜೋಸ್ಪೈರಿಲಮ್ ಅಜೋಸ್ಪೈರಿಲಮ್ ನೈಸರ್ ಅಂತೇಳಿ ಪ್ರಮುಖವಾಗಿ ಸಿಗ್ತಾವ ನಮಗೆ. ಇವು ಏನ್ ಮಾಡ್ತವೆ ನಮಗೆ, ಈ ಸೂಡಮೋನಸ್ ಏನ್ ಫ್ಲೋರಸೆನ್ಸ್ ಅಂತೀವಲ್ಲ ನಾವು, ಇದನ್ನ ರೋಗ ನಿರೋಧಕ ರೋಗ ಇದ್ರೆಲ್ಲ ಯೂಸ್ ಮಾಡ್ಕೋಬಹುದು ನಾವು. ಅದೇ ರೀತಿ ಫರ್ಟಿಲೈಸರ್ ಏನ್ ಗೊಬ್ಬರದು ಜೈವಿಕ ಗೊಬ್ಬರವಾಗಿ ಬೆಳೆಸಬಹುದು. ರೈಸೋಬಿಯಂ ಏನ್ ಕೆಲಸ ಮಾಡುತ್ತೆ ಮೇಡಮ್? ಈ ರೈಸೋಬಿಯಂ ಏನಿದೆಯಲ್ಲ ಇದು ಗಿಡಗಳಲ್ಲಿ ನೀವು ಇದ್ ನೋಡಿರ್ಬೋದು, ಶೇಂಗಾದಲ್ಲಿ ನೀವು ಶೇಂಗಾ ಕಿತ್ತಾಗ ಗಿಡದಲ್ಲಿ ನಾಡ್ಯೂಲ್ಸ್ ಅಂತ ಏನಿರುತ್ತೆ, ಗಂಟುಗಳು, ಆ ನಾಡ್ಯೂಲ್ಸ್ ಅಲ್ಲಿ ಇದು ಇರುತ್ತೆ, ಈ ರೈಸೋಬಿಯಂ ಇರುತ್ತೆ. ಅದು ಏನ್ ಮಾಡುತ್ತೆ ಅಂತ ಅಂದ್ರೆ ಮಣ್ಣಿನಲ್ಲಿ ಇರುವ ಸೂಕ್ಷ್ಮಾಣು ಜೀವಿಗಳು ಏನ್ ರಂಜಕ ಇರುತ್ತಲ್ಲ ಅದನ್ನ ತಗೊಂಡು ಬೇರೆ ಅಂದ್ರೆ ಅಲ್ಲಿರುವಂತ ಏನ್ ಯೂರಿಯಾ ಇರುತ್ತಲ್ಲ ಭೂ ವಾತಾವರಣದಲ್ಲಿ ಇರುತ್ತಲ್ಲ ಅದನ್ನ ಸ್ಥಿರೀಕರಿಸಿ ಗಿಡಗಳಿಗೆ ಕೊಡ್ತಾರೆ. ಅದೇ ರೀತಿ ನಾವು ಇದನ್ನ ಏನ್ ಆಲ್ಟರ್ನೇಟ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಗಿಡಗಳಿಗೆ ಅವಾಗ ಅಲ್ಲಿ ಇರೋದು ಸ್ವಲ್ಪ ಪ್ರಮಾಣ ಇರುತ್ತೆ, ಇದನ್ನ ನಾವು ಹಾಕೋದ್ರಿಂದ ಮತ್ತೆ ಅದರಲ್ಲಿರೋ ಪ್ರಮಾಣ ಜಾಸ್ತಿ ಆಗಿ ಇನ್ನ ನಮಗೇನು 20-25% ಏನ್ ಯೂರಿಯಾ ಯೂಸ್ ಮಾಡ್ತೀವಲ್ಲ ಅದು ಕಡಿಮೆ ಆಗುತ್ತೆ. ಆಗ ಕಡಿಮೆ ಆಗೋದ್ರಿಂದ ನಾವು ನೆಕ್ಸ್ಟ್ ಯೂಸ್ ಮಾಡೋದು ಏನ್ ಗೊಬ್ಬರ ಯೂಸ್ ಮಾಡ್ತೀವಲ್ಲ ರಾಸಾಯನಿಕ ಗೊಬ್ಬರಗಳ ಅದ್ರ ಬಳಕೆ ಕಡಿಮೆ ಮಾಡ್ಕೋಬಹುದು ನೀವು, ಮತ್ತೆ ಭೂಮಿಯ ಫಲವತ್ತತೆ ಜಾಸ್ತಿ ಮಾಡ್ಕೋಬಹುದು, ಇಳುವರಿ ಜಾಸ್ತಿ ಮಾಡ್ಕೋಬಹುದು. ಇದರಿಂದ ನಿಮಗೆ ರೈತರುಗಳಿಗೆ ಆದಾಯ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಅಜೋಟೋಬ್ಯಾಕ್ಟರ್ ಅಂತ ಹೇಳಿದ್ರೆ ಮೇಡಮ್, ಅದರಿಂದ ಏನ್ ಅನುಕೂಲ ಆಗುತ್ತೆ? ಇದು ಅಷ್ಟೇ ಸೂಕ್ಷ್ಮಾಣು ಜೀವಿ, ಏಕದಳ ಧಾನ್ಯಗಳು ಏನಂತೀವಿ ರಾಗಿ ಮುಸ್ಕಿನ ಜೋಳ ಭತ್ತ ಈ ಇದರಲ್ಲಿ ಯೂಸ್ ಮಾಡ್ಕೋಬಹುದು. ಇದನ್ನು ಸಮೇತ 20-30% DAP ಅಂತೀವಲ್ಲ ಈ DAP ಕಡಿಮೆ ಮಾಡಬಹುದು ಇಲ್ಲಿ. ಆ ಕಡಿಮೆ ಮಾಡೋದ್ರಿಂದ 20-30% ನಮಗೆ ಬೆಳೆ ಇಳುವರಿ ಜಾಸ್ತಿ ಮಾಡುತ್ತದೆ. ಈ ಜೈವಿಕ ಗೊಬ್ಬರಗಳನ್ನ ಯಾವ ರೀತಿ ಉಪಯೋಗಿಸಬಹುದು ಅಂತ ಹೇಳ್ತೀರಾ? ಈ ಜೈವಿಕ ಗೊಬ್ಬರಗಳು ಬೀಜೋಪಚಾರ ಅದೇ ರೀತಿ ನೇರವಾಗಿ ಮಣ್ಣಿಗೆ ಹಾಕ್ಬೋದು, ಇಲ್ಲ ಸಸ್ಯಗಳ ಬೇರುಗಳಿಗೆ ಉಪಚರಿಸ್ಕೋಬಹುದು. ಈ ರೀತಿ ಮೂರು ವಿಧದಲ್ಲಿ ಯೂಸ್ ಮಾಡ್ಕೋಬಹುದು. ಮೊದ್ಲಿಗೆ ನಾವು ಬೀಜೋಪಚಾರ ಬಂದ್ವಿ ಅಂತ ಅಂದ್ರೆ, ಬೀಜೋಪಚಾರದಲ್ಲಿ ನಮಗೆ 1 ಕೆಜಿ, ಇವಾಗ ನೀವು ಶೇಂಗಾ ಅಂತ ತಗೊಳ್ಳಿ, ಇಲ್ಲಿ ನಮಗೆ ಈ ಸುತ್ತಮುತ್ತ ನಾವು ಬೆಳೀತಾ ಇರೋದು ಶೇಂಗಾ ಕಡಲೆ ಅನ್ಕೊಳ್ರಿ, ಈ ಶೇಂಗಾದಲ್ಲಿ 1 ಕೆಜಿ ಶೇಂಗಾಗೆ 4 ಗ್ರಾಂ ಟ್ರೈಕೋಡರ್ಮ ಅಥವಾ ರೈಸೋಬಿಯಮು, ಈ ಎಲ್ಲ ಮಿಕ್ಸ್ ಮಾಡ್ಬೋದು, ಇದು ಯಾವುದೇ ರೀತಿ ಹಾನಿ ಆಗಲ್ಲ ನಿಮಗೆ. ರೈಸೋಬಿಯಮು ಟ್ರೈಕೋಡರ್ಮ ಈ ಮಿಕ್ಸ್ ಮಾಡಿಬಿಟ್ಟು 1 ಕೆಜಿ ಬೀಜಕ್ಕೆ 4 ಗ್ರಾಂ, 4-5-10 ಗ್ರಾಂ ವರೆಗೂ ಹೋಗ್ಬೋದು ನೀವು ಇಲ್ಲಿಂದ, 5-10 ಗ್ರಾಂ ವರೆಗೂ ಟ್ರೈಕೋಡರ್ಮ ಅಥವಾ ರೈಸೋಬಿಯಮನ್ನ ಯೂಸ್ ಮಾಡಿಕೊಂಡು ನೀವು ಬೀಜೋಪಚಾರ ಮಾಡ್ಬೋದು. ಅದೇ ರೀತಿ ನೀವು ನೇರವಾಗಿ ಮಣ್ಣಿಗೆ ಹಾಕೋದ್ರಿಂದ ಅಂತ ಅಂದ್ರೆ, ಈ 4 ಕೆಜಿ ಏನ್ ಟ್ರೈಕೋಡರ್ಮ ಸಿಗುತ್ತೆ, ತಪ್ಪಿರ ನಿಮಗೆ ರೈಸೋಬಿಯಂ ಸಿಗುತ್ತೆ, ತಪ್ಪಿರ ನಿಮಗೆ ಸುಡೋಮೊನಸ್ಸು ಬೆಸಿಲಸ್ಸು, ಇವನ್ನ 4 ಕೆಜಿ ನೀವು ಈ ಜೈವಿಕ ಗೊಬ್ಬರನ ತಗೊಂಡು 40 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ನೀವು ಒಂದಿನ ಬಿಟ್ಟು ಬೇಕಾರ ಹಾಕ್ಬೋದು, ಇಲ್ಲ ನಮಗೆ ಇವಾಗ ಟೈಮ್ ಇಲ್ಲ, ಇವಾಗ ತಂದ್ಬಿಟ್ಟಿದೀವಿ ಹಾಕ್ತಿವಿ ಅಂತಂದ್ರೆ ಹಾಕ್ಬೋದು. ಆದ್ರೆ ನಾವ್ ಏನ್ ಹೇಳ್ತಿದೀವಿ ಅಂತ ಅಂದ್ರೆ ಕಾಂಪೋಸ್ಟ್ ಮಾಡ್ಕೊಳ್ರಿ. ಇವಾಗ ಕಾಂಪೋಸ್ಟ್ ಅಂತ ಅಂದ್ರೆ ನೀವೇನ್ ಇವಾಗ ತಂದಿರ್ತಿರಲ್ಲ 4 ಕೆಜಿ ಟ್ರೈಕೋಡರ್ಮ ಸುಡೋಮೊನಸ್ ಈ ಜೈವಿಕ ಗೊಬ್ಬರಗಳನ್ನ ಈ 40 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ, ನಿಮ್ಗೆ ಇದ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನೇನ್ ಮಾಡಿ ಇದನ್ ಮುಚ್ಚಿ, ಗರಿನ ಗರಿ ಮುಚ್ಚಿ, ಇಲ್ಲಾಂದ್ರೆ ಏನನ್ನ ಎಲೆಗಳು ಸಿಗುತ್ತಲ್ಲ ಎಲೆಗಳು ಮುಚ್ಚಿ ಅಲ್ಲಿ ಕಾಂಪೋಸ್ಟ್ ಆಗುತ್ತೆ, ಅಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ಜೈವಿಕ ಗೊಬ್ಬರ. ಅವಾಗ ಏನಾಗುತ್ತೆ ನಿಮಗೆ ಇನ್ನ ಚೆನ್ನಾಗೆ ಪೋಷಕಾಂಶಗಳು ಸಿಗುತ್ತೆ. ಅವಾಗ ಅದೇ ನಾವು ತಕ್ಷಣಕ್ಕೆ ಹೋಗಿ ಹಾಕೋದ್ರಿಂದ ಅಲ್ಲೂ ಒಂದ್ ಸ್ವಲ್ಪ ಅವು ಅಡ್ಜಸ್ಟ್ ಆಗ್ಬೇಕು, ಇವಾಗ ನಾವೇ ಹೊಸ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೊಳ್ತೀವಿ. ಅದೇ ರೀತಿ ಅವು ಜೈವಿಕ ಗೊಬ್ಬರಗಳ ಏನಿರುತ್ತೆ ಸೂಕ್ಷ್ಮ ಜೀವಿಗಳು ಅಡ್ಜಸ್ಟ್ ಆಗ್ಬೇಕು. ಇಲ್ಲೇ ನಮ್ಗೆ ಜಾಸ್ತಿ ಆದಾಗ ಅದು ಫುಡ್ ಚೆನ್ನಾಗಿ ಸಿಕ್ಕಿದಾಗ ಇಲ್ಲಿ ವೃದ್ಧಿ ಆಗ್ಬಿಟ್ಟು ನಮಗೆ ತಕ್ಷಣ ಹೋಗಿ ಇದು ಹೊಲದಲ್ಲಿ ಹಾಕಿದಾಗ ಅವು ಚೆನ್ನಾಗೆ ರೆಸ್ಪಾನ್ಸ್ ಮಾಡ್ತಾವ. ಅದೇ ರೀತಿ ಸಸ್ಯದ ಬೇರುಗಳಿಗೆ ನಿಮ್ಗೆ 5-10 ಗ್ರಾಮ್, ಇವಾಗ ನೋಡಿ ನೋಡ್ತಿದ್ದೀರಾ ಈರುಳ್ಳಿ ಕೊಳೆ ರೋಗ, ಈರುಳ್ಳಿ ಕೊಳೆ ರೋಗ ಯಾವ ರೈತರು ಸಮೇತನು ನಿಮಗೆ ಬೇರು ಅದೇನು ಸಸಿ ಮಡಿ ಮಾಡ್ಕೊಂಡಿರ್ತಿರಲ್ಲ ಅಲ್ಲಿ ನಾವು ಯಾವುದೇ ರೀತಿ ಉಪಚಾರ ಮಾಡಲ್ಲ. ಈ ಇದನ್ನ ನಾಟಿ ಮಾಡ್ಬೇಕಾದ್ರೆ ಮುಂಚೆ 5-10 ಗ್ರಾಮ್ ಅದನ್ನೇನ್ ಮಾಡ್ಬೇಕು ಸ್ಲರಿ ಟೈಪ್, ಇವಾಗ ಏನ್ ನೀವು ನೀರು ಇದ್ ಮಾಡ್ಕೋಬೇಕು ಕಲಿಸ್ಕೋಬೇಕು 5-10 ಗ್ರಾಮ್ನ ನೀವು 1 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದನ್ನೇನ್ ನಾಟಿ ಮಾಡೋದು ಏನ್ ಗಿಡಗಳು ಇರ್ತಾವಲ್ಲ ಅಲ್ಲಿ ಎದ್ಬೇಕು, ಎದ್ಬಿಟ್ಟು ನೀವು ಆ ನಾಟಿ ಮಾಡೋದು ಇನ್ನೇನ್ ಮಾಡ್ತೀವಿ ಅನ್ಬೇಕಾರೆ 1-10 ನಿಮಿಷ ಮಾಡಿ ಎದ್ದಿ ನೀವು ನಾಟಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಬೇರುಗಳಿಗೆ ಶಕ್ತಿ ಸಿಗುತ್ತೆ, ಗೊಬ್ಬರ ಆಗಿ ಸಿಗುತ್ತೆ ನಿಮಗೆ ಶಕ್ತಿ, ಅದೇ ರೀತಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಗಿಡಗಳಿಗೆ. ಅಲ್ಲಿ ನಿಮಗೆ ಗೊಬ್ಬರದ ಪ್ರಮಾಣ ಏನ್ ಫರ್ಟಿಲೈಸರ್ ಅಪ್ಲೈ ಮಾಡ್ತಿರಲ್ಲ ಅದ್ರ ಪ್ರಮಾಣ ಕಡಿಮೆ ಆಗುತ್ತೆ. ಈ ತರ ಈ ಜೈವಿಕ ಗೊಬ್ಬರ ಉಪಯೋಗಿಸೋದ್ರಿಂದ ಏನೇನು ಉಪಯೋಗಗಳಾಗ್ತಾವ ಅಂತ ಹೇಳ್ತೀರಾ? ಹೇಳಿದ್ನಲ್ಲ 20-25ರಷ್ಟು ನಾವು ಹೆಚ್ಚಿನ ಇಳುವರಿ ಪಡಿಬಹುದು ಇಲ್ಲಿ ಗಿಡಗಳಿಗೆ. ಅದೇ ರೀತಿ ಉತ್ಪಾದನೆ ಗಿಡದ ಅಂದ್ರೆ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಈ ಬೆಳವಣಿಗೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ನಮಗೇನು ಫೋಟೋಸಿಂಥಸಿಸ್ ಆಕ್ಟಿವಿಟಿ ಅಂತೀವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಅಲ್ಲಿ ಜಾಸ್ತಿ ಆಗಿ ನಮ್ಗೆ ಹೂವು ಬಿಡೋದು ಜಾಸ್ತಿ ಆಗುತ್ತೆ, ಹೂವು ಬಿಡೋದು ಮತ್ತೆ ಫಸಲು ಅಲ್ಲಿ ಜಾಸ್ತಿ ಆಗುತ್ತೆ. ಅದೇ ರೀತಿ ನೀವು ಸ್ಥಿರೀಕರಣ ಆಯ್ತು ಅಂತಂದ್ರೆ ರಂಜಕ ಸಾರಜನಕ ಸ್ಥಿರೀಕರಣ ಆಯ್ತು ಅಂದ್ರೆ ಮಣ್ಣಿನಲ್ಲಿ ಬಹಳ ದಿನಗಳಗಟ್ಟಲೆ ಉಳಿಯುತ್ತಿದ್ದು ಜೈವಿಕ ಗೊಬ್ಬರ. ನಾವೇನ್ ಇವಾಗ ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಅದು ಅವಾಗಿನ ಬೆಳೆಗಷ್ಟೇ, ಇವಾಗ ನಮ್ಗೆ ಇವಾಗಿನ ಫುಡ್ ಫಾಸ್ಟ್ ಫುಡ್ ಅಂತೀವಲ್ಲ ಇವಾಗ ತಕ್ಷಣಕ್ಕೆ ಅಷ್ಟೇ ಇವು. ಅದೇ ನಾವು ಈ ಜೈವಿಕ ಗೊಬ್ಬರ ಕೊಡೋದ್ರಿಂದ ಮುಂದಿನ ಪೀಳಿಗೆಗೆ ನಮಗೇನ್ ಮಣ್ಣಿನ ಫಲವತ್ತೆ ಆಗುತ್ತೆ ನಮಗೆ ಮುಂದಿನ ನಾವು ಎಲ್ಲಾ ಬೆಳೆಗಳಿಗೂ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು, ಈ ರೀತಿ ಆಗುತ್ತೆ. ಅದೇ ರೀತಿ ನಮಗೆ ಭೂಮಿಯ ಫಲವತ್ತತೆ ಮಣ್ಣಿನ ರಚನಾತ್ಮಕ ಶಕ್ತಿ ಏನಿರುತ್ತೆ ಗುಣಗಳು ಸ್ಟ್ರಕ್ಚರ್ ಅಂತೀವಿ ಅದನ್ನ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ಮೊಳಕೆ ಜಲ್ದಿ ಬೇಗ ಬರುತ್ತೆ, ಸಸ್ಯದಲ್ಲಿ ನಮಗೆ ಬೆಳವಣಿಗೆ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿ ಈ ರೋಗಗಳು ಮೇನ್ ಈ ರೋಗಗಳನ್ನ ಎದುರಿಸೋ ಶಕ್ತಿ ಗಿಡಗಳಿಗೆ ಬರುತ್ತೆ. ಅದೇ ರೀತಿ ನಮ್ಗೆ ಇದಿಷ್ಟೆಲ್ಲ ಮಾಡೋದ್ರಿಂದ ಈ ರಾಸಾಯನಿಕ ಗೊಬ್ಬರದ್ದು ಜಾಸ್ತಿ ರೇಟು, ಇಲ್ಲಿ ನಮ್ಗೆ ಆದಾಯ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗಿ ಆದಾಯ ಜಾಸ್ತಿ ಆಗುತ್ತೆ. ಅದೇ ರೀತಿ ನಿಮಗೆ ಜೈವಿಕ ಗೊಬ್ಬರ ಸಾಗಿಸಲು ಯಾವುದೇ ವಾಹನ ಇದಿರಲ್ಲ, 1 ಕೆಜಿ 2 ಕೆಜಿ ಸಾಕು, ನಾವು ಕೈಯಲ್ಲಿ ಇಟ್ಕೊಳ್ತಾ ಹೋಗ್ಬೋದು ಅದನ್ನ, ಯಾವುದೇ ರೀತಿ ನಮಗೆ ಬೇಕಾಗಲ್ಲ ಸಾಗಿಸಕ್ ವಾಹನಗಳು. ಅದೇ ರೀತಿ ಪರಿಸರ ಮಾಲಿನ್ಯ ಆಗಲ್ಲ ನಿಮಗೆ, ಮಣ್ಣಿನ ಫಲವತ್ತತೆ ಸುದೀರ್ಘವಾಗಿ ಮತ್ತೆ ನೆಕ್ಸ್ಟ್ ಜನರೇಷನ್ಗೆ ನಿಮ್ಮ ಮೊಮ್ಮಕ್ಕಳ ಕಾಲದಲ್ಲಿ ಯೂಸ್ ಮಾಡ್ಬೋದು, ಈ ರೀತಿ ಯೂಸ್ ಮಾಡ್ಕೋಬಹುದು. ಬೀಜಗಳಿಗೂ ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಇದನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕಾಗತ್ತೆ ನಾವು ಈ ಬೀಜೋಪಚಾರ ಮಾಡ್ಬೇಕಾದ್ರೆ? ನಮ್ಗೆ ಅಂಟು ದ್ರಾವಣ ಬೇಕು. ಇವಾಗ ಅಂಟು ದ್ರಾವಣ ಆಗ್ಲಿಲ್ಲ ಅಂದ್ರೂ ನೀವ್ ಏನ್ ಮಾಡ್ಬೇಕು, ಮೊದಲಿಗೆ ಬೀಜನ ಒಂದ್ ಚೀಲದ ಮೇಲೆ ಇಲ್ಲ ನೆರಳಿನಲ್ಲಿ, ಮೇನ್ ಈ ನೆರಳಿನಲ್ಲಿ ಏನು ಹೊಲದಲ್ಲಿ ಮರದಡಿ ಇರುತ್ತಲ್ಲ ಆ ಮರದಡಿಯಲ್ಲಿ ಚೀಲ ಹಾಸ್ಕೊಳ್ರಿ, ಒಂದ್ ಚೀಲದ ಇದ್ರಲ್ಲಿ ಬೀಜನ ಹಾಕ್ರಿ, 1 ಎಕರೆಗೆ ನಿಮಗೆ ಎಷ್ಟು ಬೀಜ ಬೇಕೋ ಅಷ್ಟು ಬೀಜನ ಹಾಕ್ರಿ. ನಿಮಗೆ ಬೀಜ ಹಾಕ್ಬಿಟ್ಟು ನೀರು ಸಿಮುಕ್ಸ್ಬಹುದು, ನೀರು ಸಿಮಿಕ್ಸಿ ನಿಮಗೆ ಅದು ಎಷ್ಟು ಕ್ವಾಂಟಿಟಿ ಇರುತ್ತಲ್ಲ, ಒಂದು ಎಕರೆಗೆ ನಮಗೆ 160 ಗ್ರಾಮ್ ಬೇಕು ಟ್ರೈಕೋಡರ್ಮ ನಿಮಗೆ ಒಂದು ಎಕರೆಗೆ. ಆ 150 ಗ್ರಾಮ್ ಹಾಕೊಂಡ್ಬಿಟ್ಟು ಸಿಂಪಡಣೆ ನೀರು ಹಾಕಿ ಸಿಮಿಸ್ಬೋದು. ಅಲ್ಲಿ ಅದು ಒಂದು ರೀತಿ ವಿಧಾನ ಇದೆ. ಅದೇ ರೀತಿ ನೀವು ಅಂಟು ದ್ರಾವಣ, ಇವಾಗ ಒಂದೊಂದು ಬೀಜ ಕಂಟಲ್ಲ ಇವು ಗೊಬ್ಬರಗಳು, ಆ ಅಂಟಲಿಲ್ದಾಗ ಏನು ಮಾಡಬೇಕು, ಅಂಟು ದ್ರಾವಣ ಮಾಡ್ಕೋಬೇಕು. ಅಂಟು ದ್ರಾವಣ ಅಂತಂದ್ರೆ ನಿಮಗೆ 100 ಗ್ರಾಮ್ ಬೆಲ್ಲನ 1 ಲೀಟ್ರ್ ನೀರಲ್ಲಿ ಕರಗಿಸ್ಕೋಬೇಕು. ಚೆನ್ನಾಗಿ ಹೆಂಗೆ ಪಾಕ ಮಾಡ್ಕೊಳ್ತೀವಲ್ಲ ಆ ರೀತಿ ಪಾಕ ಮಾಡಿಕೊಂಡು ಆ ಪಾಕನ ಬೀಜಗಳಿಗೆ ಸಿಮುಕ್ಸ್ಬೇಕು. ಸಿಮುಕ್ಸಿದಾದ್ಮೇಲೆ ಇಲ್ಲಾಂದ್ರೆ ಬೀಜಕ್ಕೆ ಸಿಮ್ಸಕ್ ಆಗ್ಲಿಲ್ಲ ಅಂದ್ರೆ ಆ ಪಾಕದೊಳಗಡೆ ನಾವು ಇದೇನು ಟ್ರೈಕೋಡರ್ಮ ಈ ಗೊಬ್ಬರ ಇರುತ್ತಲ್ಲ ಈ ಗೊಬ್ಬರನ ಹಾಕೊಂಡು ಎಷ್ಟು ಕ್ವಾಂಟಿಟಿ ಬೇಕೋ ಆ ಗೊಬ್ಬರನ ಇದ್ರಲ್ಲಿ ಹಾಕೊಂಡು ಆ ಗೊಬ್ಬರನ ಬೀಜಗಳಿಗೆ ಸಿಂಪಡಣೆ ಮಾಡಬಹುದು, ಯೂಸ್ ಮಾಡ್ಕೋಬಹುದು. ಮತ್ತೆ ಇದನ್ನ ಉಪಯೋಗಿಸಬೇಕಾದ್ರೆ ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳ ಅನುಸರಿಸಬೇಕಾಗುತ್ತೆ? ಇದನ್ನೇನ್ ಮಾಡ್ಬೇಕು, ಜಾಸ್ತಿ ಬೀಜಗಳನ್ನ ಮಿಕ್ಸ್ ಮಾಡ್ಕೋಬಾರ್ದು ಅಂದ್ರೆ ಅದ್ ನೆನಿಬಾರ್ದು, ಅಂದ್ರೆ ಅದ್ರ ಮೇಲಿರೋ ಲೇಯರ್ ಹೋಗ್ಬಿಡುತ್ತೆ ನಿಮಗೆ ಬೀಜದ ಮೊಳಕೆದ ಏನ್ ಬರುತ್ತಲ್ಲ ಅದ್ರ ಲೇಯರ್ ಹೋಗುತ್ತೆ. ಹಾಗಾಗಿ ಗೋಣಚೀಲನ ಯೂಸ್ ಮಾಡ್ಕೊಳ್ರಿ ಕೆಳಗಡೆ. ಅದೇ ರೀತಿ ಸುಮ್ನೆ ಜಸ್ಟ್ ಹಿಂಗೆ ಕೈಯಲ್ಲಿ ಹಿಂಗೆ ಅರಡ್ರಿ, ಜಾಸ್ತಿ ಏನು ಚಲ್ಕೆ ಗಿಲ್ಕೆ ಅಂತವೇನು ತಗೊಳಕ್ ಹೋಗ್ಬಾರ್ದು, ಕೈಯಲ್ಲೇ ಜಸ್ಟ್ ನೀವು ಮಿಕ್ಸ್ ಮಾಡ್ಕೊಳ್ರಿ. ಆದ್ರಿಂದ ಅವಾಗ ಮೊಳಕೆದ ಏನು ಪದ್ರು ಇರುತ್ತಲ್ಲ ಅದು ಅಳಿಸೋಗಲ್ಲ. ಅದೇ ರೀತಿ ಯಾವುದೇ ಕಾರಣಕ್ಕೂ ಇದನ್ನ ಮಾಡ್ಬೇಕಾದ್ರೆ ನೆರಳಿನಲ್ಲೇನೆ ಮಾಡಿ, ಅವಾಗ ಏನಾಗುತ್ತೆ ಸೂರ್ಯನ ಕಿರಣ ಏನಿರುತ್ತಲ್ಲ ಅವಾಗ ಸೂಕ್ಷ್ಮಾಣುಜೀವಿಗಳು ಸತ್ತೋಗೋ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ರಾಸಾಯನಿಕ ಗೊಬ್ಬರ ಸಾಕಷ್ಟು ಜನ ಬಳಸ್ತಾರೆ ಮೇಡಮ್, ಈ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಭೂಮಿ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳಾಗುತ್ತೆ, ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳಾಗುತ್ತೆ ಅಂತ ಹೇಳ್ತೀರಾ? ಈ ರಾಸಾಯನಿಕ ಗೊತ್ತಿರೋ ರೀತಿನೇ ಇವಾಗ ನೋಡಿ ಹೊಸ ರೋಗ ಬಂತು ನಮಗೆ, ನಮ್ಮ ಇಮ್ಯೂನ್ ಸಿಸ್ಟಮೇ ಇಲ್ಲ ನಮಗೆ. ಇಮ್ಯುನಿಟಿ ಏನಿರ್ತೀವಿ ಅಂತೀವಲ್ಲ ಆ ಇಮ್ಯುನಿಟಿ ಸಿಸ್ಟಮೇ ಕಡಿಮೆ ಆಗ್ತಾ ಹೋಗಿದೆ, ನಮ್ಮ ಆ ಏಜ್ ಕಡಿಮೆ ಆಗ್ತಿದೆ ವಯಸ್ಸು. ಆಗಿನ ಕಾಲದಲ್ಲಿ 100 ವರ್ಷಗಳಗಟ್ಟಲೆ ಇದು ಮಾಡೋರು, ಇವಾಗ ನಮ್ಮ ಏಜ್ ಮಿನಿಮಮ್ ಏಜೇನೇ 50 ವರ್ಷ ಆಗಿದೆ, 50-60 ವರ್ಷ ಆಗಿದೆ ಈ ರೀತಿ. ಅದೇ ರೀತಿ ಎಲ್ಲಾ ರೀತಿ ಕಾಯಿಲೆಗಳು, ಕ್ಯಾನ್ಸರ್ ಅವಾಗ ಏನು ಕೇಳ್ತಾ ಇರಲಿಲ್ಲ, ಇವಾಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಅದು. ಕ್ಯಾನ್ಸರ್ ಆಗಲಿ ಎಲ್ಲಾ ರೀತಿಯೂ ನಮಗೆ ಇದಾಗ್ತಿದೆ, ಯಾವುದೇ ರೀತಿ ತಡ್ಕೊಳೋ ಶಕ್ತಿ ಇಲ್ದಂಗೆ ಆಗ್ಬಿಟ್ಟಿದೆ ಈ ರಾಸಾಯನಿಕ ಯೂಸ್ ಮಾಡೋದ್ರಿಂದ. ಅದೇ ರೀತಿ ಮಣ್ಣಿನ ಫಲವತ್ತತೆನೂ ಅಷ್ಟೇ, ಇವಾಗ ಗೊಬ್ಬರ ಹಾಕಿದ್ರೆ ಅಷ್ಟೇ ನಮಗೆ ಬರೋದು ಬೆಳೆ, ಇಲ್ಲಾಂದ್ರೆ ಬೆಳೆ ಇಲ್ಲ ಅನ್ನೋ ರೀತಿಲಿ ರೈತರದ್ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಇವಾಗ ಹಾಕಿದ್ರೆ ಅಷ್ಟೇ ನಮಗೆ ಸಿಗೋದು, ಇನ್ನು ಸಿಗಲ್ಲ ಇಲ್ಲ ಅಂದ್ರೆ ಅನ್ನೋ ಮೈಂಡ್ ಸೆಟ್ ಇದೆ. ಆ ಮೈಂಡ್ ಸೆಟ್ನ ಹೋಗಿಸ್ಕೋಬೇಕು, ಅವಾಗ ಏನಾಗುತ್ತೆ ಮುಂದಿನ ಪೀಳಿಗೆಗೆ ಅವ್ರ ಜನರೇಷನ್ ಅಲ್ಲದೆ ನೆಕ್ಸ್ಟ್ ಜನರೇಷನ್ಗೂ ಉಪಯೋಗ ಆಗುತ್ತೆ ಆ ಮಣ್ಣಿನಿಂದ. ಇಲ್ಲಾಂದ್ರೆ ನಮ್ಗೆ ಇನ್ನೊಂದ್ 2 ವರ್ಷ ಹೋದ್ವಿ ಅಂದ್ರೆ ಆ ಭೂಮಿಲಿ ಯಾವುದೇ ರೀತಿ ಪೋಷಕಾಂಶಗಳು ಇರಲ್ಲ, ಅವಾಗ ಮಣ್ಣಿನ ನೆಕ್ಸ್ಟ್ ನೀವು ಏನ್ ಹಾಕಿದ್ರು ಭೂಮಿ ಸತ್ತೋಗ್ಬಿಟ್ಟಿರುತ್ತೆ. ಸತ್ತೋಗೋದು ಅಂತ ಭೂಮಿ ಇದಾಗುತ್ತಲ್ಲ ಆ ರೀತಿ ಎಲ್ಲಾ ಜೀವಾಣು ಅದರಲ್ಲಿರೋ ಸೂಕ್ಷ್ಮಾಣು ಜೀವಾಣುಗಳದು ಎಲ್ಲಾ ರೀತಿನೂ ಸತ್ತೋಗ್ತಾ ಹೋಗುತ್ತೆ. ಅದೇ ರೀತಿ ನಾನು ಇಷ್ಟತಂಕ ಗೊಬ್ಬರಗಳ ಬಗ್ಗೆ ಹೇಳಿದೆ. ಅದೇ ರೀತಿ ನಾವು ಇವಾಗ ರಾಸಾಯನಿಕ ಕ್ರಿಮಿ ನಾಶಕ ಅದೇ ರೀತಿ ಫಂಗಲ್ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದೀವಿ. ಇಲ್ಲ ಅಂದ್ರಪ್ಪ ಅದು ತಗೊಂಬಂದು ಹೊಡಿದಲ್ಲೇ ನಮಗೆ ಯಾವುದೇ ರೀತಿ ರೋಗ ಹೋಗಲ್ಲ, ಕೀಟಗಳು ಬಾಧೆ ಹೋಗಲ್ಲ ಅನ್ನೋದಾಗ್ಬಿಟ್ಟಿದೆ. ಹೋಗ್ಲಿ ರೈತರು, ಇಲ್ಲ ಸರ್ ನಮಗೆ ಅದ್ ಬೇಕೇ ಬೇಕು. ಇವಾಗ ಇಂಜೆಕ್ಷನ್ ಕೊಟ್ರೆ ಹೆಂಗೆ ಮನುಷ್ಯ ಹೋಗುತ್ತೆ ರೋಗ ಅಂತ ಅನ್ನಂಗಾಗಿರುತ್ತಲ್ಲ, ಅದೇ ರೀತಿ ನಮಗೆ ಇವಾಗ ಔಷಧಿ ಹೊಡೆದ್ರೆ ಅಷ್ಟೇ ರೋಗ ಹೋಗುತ್ತೆ ಅನ್ನಂಗೆ ಆಗ್ಬಿಟ್ಟಿದೆ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ನ ದಯವಿಟ್ಟು ರೈತರು ಚೇಂಜ್ ಮಾಡ್ಕೋಬೇಕು. ಏನಿಲ್ಲ ಒಂದು ಈ ಇದ್ರಲ್ಲಿ ಸಿಗಲ್ವಾ ನಿಮಗೆ ನೆಕ್ಸ್ಟ್ ಬೆಳೆಯಲ್ಲಿ, ಅಂದ್ರೆ ಇವಾಗ ಏನಾಗಿದೆ ಇವಾಗ ಬೇಕು, ಇವಾಗ ಹಾಕಿದೀವಿ ಇವಾಗ್ಲೇ ಬೇಕು ಅನ್ನಂಗೆ ಆಗ್ಬಿಟ್ಟಿದೆ. ಇಲ್ಲ ಇದು ಹತೋಟಿ ಕ್ರಮೇಣವಾಗುತ್ತೆ, ನಾವು ಹೇಳಲ್ಲ ಇವಾಗ್ಲೇ ಆಗುತ್ತೆ ಅಂತ ಹೇಳಲ್ಲ ಯಾವುದೇ ಕಾರಣಕ್ಕೂ. ಸ್ವಲ್ಪದ್ರಿಂದ ಹತೋಟಿ ಸ್ವಲ್ಪ ಇವಾಗ 1 ವರ್ಷ ಕಡಿಮೆ ಆಗುತ್ತೆ ಇಳುವರಿ, ನೆಕ್ಸ್ಟ್ ಇಯರ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಜಾಸ್ತಿ ಆಗ್ತಾ ಆಗ್ತಾ ನಿಮಗೆ ಖರ್ಚು ಕಡಿಮೆ ಆಗುತ್ತೆ, ಅವಾಗ ಇಳುವರಿ ಜಾಸ್ತಿ ಆಗಿರುತ್ತೆ ಖರ್ಚು ಕಡಿಮೆ ಆಗುತ್ತೆ, ಆ ರೀತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ರೈತ ಬಾಂಧವರು ನಾವು ಈ ರಾಸಾಯನಿಕ ಬಳಸೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಹಾಳಾಗುತ್ತೆ, ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಆಗ್ತವೆ. ಹಂಗಾಗ್ಬಿಟ್ಟು ನಾವು ಹೆಚ್ಚು ಈ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಕಡೆಗೆ ಹೆಚ್ಚು ಒಲವು ತೋರಿಸ್ಬೇಕು ಅಂತ ಹೇಳ್ತೀರಾ? ಹಾ ಹೌದು, ಹೆಚ್ಚಾಗಿ ನಾವು ಇವಾಗ ಅದನ್ನೇ ಹೇಳ್ತಾ ಇರೋದು, ನಮ್ಮ ಸುತ್ತಮುತ್ತನೇ ಸಿಗ್ತಿದೆ ಅಂದ್ಮೇಲೆ ನಮಗೆ ಕಡಿಮೆ ಖರ್ಚಲ್ಲೇ ಸಿಗ್ತಿದೆ ಅಂದ್ಮೇಲೆ ಯಾಕೆ ನಾವು ರಾಸಾಯನಿಕಕ್ಕೆ ಹೋಗ್ಬೇಕು? ನಮ್ಮ ಸುತ್ತಮುತ್ತಲಿರುವಂತ ಇವಾಗ ಬೇವಿನಲ್ಲಿ ಎಷ್ಟು ರೀತಿಯ ಪೋಷಕ ಇದಿರುತ್ತೆ ನಮಗೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದೇ ರೀತಿ ಕೀಟನಾಶಕ ಔಷಧಿ ಗುಣಗಳಿದೆ. ಅದೇ ಬೇವಿನೆಲೆ ಬೇವಿನ ಬೀಜ ಯೂಸ್ ಮಾಡಿಕೊಂಡು ನೀವು ಔಷಧಿ ತಯಾರಿಸ್ಕೋಬಹುದು, ಆ ಔಷಧಿನ ಸಿಂಪಡಣೆ ಮಾಡ್ಬೋದು ಕೀಟಕ್ಕಾಗ್ಲಿ. ಇವಾಗ ಹುಳುನ್ ಬಾಧೆ ಏನು ಹಸ್ರು ಹುಳ ಅಂತೀವಲ್ಲ ಆ ರೀತಿ ಹಸ್ರು ಹುಳಕ್ಕೆ ಮತ್ತೆ ಜಿಗಿ ಹುಳಕ್ಕೆ ಈ ಬೇವಿನ ಎಲೆಯಿಂದ ಯೂಸ್ ಮಾಡ್ಕೊಂಡು ನೀವು ಸಿಂಪಡಣೆ ಮಾಡ್ಕೋಬಹುದು. ಅದೇ ರೀತಿ ಹುಳಿ ಮಜ್ಜಿಗೆಯಿಂದ, ಹುಳಿ ಮಜ್ಜಿಗೆಯಿಂದ ಏನು ಬೂದಿ ರೋಗ ಅಂತೀವಿ ಆ ಬೂದಿ ರೋಗನ ಹತೋಟಿ ಮಾಡ್ಬೋದು. ಈ ರೀತಿ ನಮ್ಮ ಸುತ್ತಮುತ್ತಲಿರೋವನ್ನೇ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಮಣ್ಣಿನ ಫಲವತ್ತತೆನೂ ಇದಾಗುತ್ತೆ, ನಮಗೆ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ ಮನುಷ್ಯಂದು. ಈಗ ಸಾಕಷ್ಟು ರೈತರಲ್ಲಿ ಒಂದು ಮನೋಭಾವನೆ ಏನಂದ್ರೆ ನಾವು ಈ ರಾಸಾಯನಿಕ ಗೊಬ್ಬರ ಉಪಯೋಗಿಸಿದ್ರೆ ಮಾತ್ರ ಇಳುವರಿ ಪಡೀಲಿಕ್ಕೆ ಸಾಧ್ಯ, ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸಿದ್ರೆ ಮಾತ್ರ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಇದೆ. ಅಂತ ರೈತ ಬಂದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೌದು, ಇವಾಗ ನಮ್ಮನೇಲೆ ಆಗ್ಲಿ ಇಲ್ಲ ಇವಾಗ ಬೇಕು ಅನ್ನಂಗೆ ಆಗಿದೆ, ಇವಾಗ ಬೇಕು ನಾವೇ ಆಗ್ಲಿ ಒಂದು ಇವಾಗ ಹಾಕಿದೀವಿ ಅಂದ್ರೆ ಅದು ನಮಗೆ ವಾಪಸ್ ಬರಬೇಕು, ಇಲ್ಲ ಅಂತಂದ್ರೆ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ಆ ಮೈಂಡ್ ಸೆಟ್. ದಯವಿಟ್ಟು ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ. ನಿಮಗಲ್ದ್ರಿದು ನಿಮ್ಮ ಮಕ್ಕಳಿಗೆ, ನೆಕ್ಸ್ಟ್ ನಿಮ್ಮ ಮೊಮ್ಮಕ್ಕಳಿಗೆ ಆಗ್ಲಿ ಆ ಉಪಯೋಗನ ನೀವಾಗಿ ಅಳವಡಿಸ್ಕೊಳ್ತಾ ಹೋಗಿ. ಭಾಳ ಜನ ರೈತರು ಹೋಗಿ ಬಂದಿದ್ದೀವಿ ನಾವು ಹಳ್ಳಿಗಳಿಗೆಲ್ಲ ವಿಸಿಟ್ಗಳಿಗೆ. ಭಾಳ ಜನ ರೈತರು ಈ ನೈಸರ್ಗಿಕ ಕೃಷಿ ಇದೇನು ಹೇಳ್ತೀವಿ ನಾವು ಸಾವಯವ ಕೃಷಿ ಬಗ್ಗೆ ಭಾಳ ಒಲವು ತೋರಿಸ್ತಾ ಇದ್ದಾರೆ. ನಿಮಗೆ ಹೆಂಗೆ ಗೊತ್ತಿರೋ ರೀತಿಲಿ ಚಳ್ಳಕೆರೆಯಲ್ಲಿ ಆಲ್ಗೊಂಡನಹಳ್ಳಿ ರುದ್ರಮುನಿಯಪ್ಪ ಸರು ಪಾಲಯ್ಯ ಅಂತೇಳಿದ್ದಾರೆ ಅವರು ಕಂಪ್ಲೀಟ್ ಆಲ್ಗೊಂಡನಹಳ್ಳಿ ಚನ್ನಮ್ಮನಗತಿ ಹಳ್ಳಿ ಸಾವಯವ ಕೃಷಿ ಹಳ್ಳಿಯಾಗಿ ಬದಲಾವಣೆ ಆಗಿದೆ. ಅದೇ ರೀತಿ ಇಡೀ ದೇಶ ಆಗಲಿ ಎಲ್ಲ ಸಾವಯವ ಕೃಷಿಯಾಗಿ ಬದಲಾವಣೆ ಆಗಬೇಕು. ಮೇಡಮ್, ಹಾಗಿದ್ರೆ ಈ ಭೂಮಿಯ ಫಲವತ್ತತೆ ಹೆಚ್ಚು ಮಾಡೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ತಾ ಇದ್ರಿ. ಈಗ ಸಾಕಷ್ಟು ರೈತ ಬಂದರು ನಮ್ಮ ಕೃಷಿಗೆ ಪೂರಕವಾಗಿ ಉಪಕಸಬುಗಳನ್ನ ಅಳವಡಿಸ್ಕೊಳ್ತಾ ಇಲ್ಲ. ಈ ಹೈನುಗಾರಿಕೆ ಆಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಈ ಥರದ್ದೆಲ್ಲ ಅಳವಡಿಸ್ಕೊಂಡ್ರೆ ಈ ಕೃಷಿಯಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ? ಹಾ ಹೌದು. ಏನು ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಇವಾಗ ರೈತರು ಈರುಳ್ಳಿ ಬೆಳೆದ್ರು 15 ಎಕರೆ ಕಂಪ್ಲೀಟ್ ಈರುಳ್ಳಿನೇ ಬೆಳೆದ್ರು. ಈ 15 ಎಕರೆ ಈರುಳ್ಳಿ ಹೋಯ್ತು, ಕೊಳೆ ರೋಗ ಬಂತು, ಈ ಸಲ ಮಳೆ ಹಿಡ್ಕೊಂತು, ಈ 15 ಎಕರೆ ಇಂದ ಬೆಳೆ ಹೋಯ್ತು. ಅದೇ ನಾವು ರೈತರಿಗೆ ಮಿಕ್ಸ್ಡ್ ಕ್ರಾಪಿಂಗ್ ಏನಂತೀವಿ, ಮಿಶ್ರ ಬೆಳೆ, ಈ 15 ಎಕರೆಯಲ್ಲಿ ನಮಗೆ ಒಂದು 10 ಎಕರೆ ಈರುಳ್ಳಿ ಬೆಳ್ಕೊಂಡು ಇನ್ನ 5 ಎಕರೆ ಬೇರೆ ಬೆಳೆ ಬೆಳ್ಕೊಂಡಿದ್ರೆ ಇವಾಗ ಈ ಕಡೆ ಬಂದ್ ಹೋಗಿರೋ ಆದಾಯ ಈ ಕಡೆ ಬೇರೆದ್ರಲ್ಲಿ ತಗೋಬೋದಿತ್ತು ಬೇರೆ ಬೆಳೆಯಲ್ಲಿ. ಆದ್ರೆ ರೈತರು ಹಂಗೆ ಮಾಡ್ತೀರ, ಏಕ ಬೆಳೆಗೆ ಹೋಗ್ತಾ ಇದ್ದಾರೆ, ಮಿಶ್ರ ಬೆಳೆ ಮಾಡ್ರಿ ಅಂತ ಹೇಳ್ತಿದೀವಿ. ಅದೇ ರೀತಿ ನಮ್ಗೆ ಇವಾಗ ಹಸುಗಳನ್ನ ಯಾರು ಯೂಸ್ ಮಾಡ್ತಾ ಇಲ್ಲ, ಹಸುಗಳು ಕುರಿಗಳು, ಅದರಿಂದ ಎಷ್ಟು ಉಪಯೋಗ ಇದೆ. ಅದರಿಂದ ಕೊಟ್ಟಿಗೆ ಗೊಬ್ಬರದಲ್ಲಿ ನಿಮಗೆ ಹಾಲು ಸಿಗುತ್ತೆ, ನಿಮಗೆ ಬೇರೆ ಕಡೆಯಿಂದ ಆಗಲ್ಲ, ನೀವು ಗೊಬ್ಬರ ಸಿಗುತ್ತೆ. ಹೀಗಾಗಿ ಬೇರೆ ಆಲ್ಟರ್ನೇಟ್ ಇಟ್ಕೋಬೇಕು. ಅದಕ್ಕೆ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಸಮಗ್ರ ಕೃಷಿ ಯೋಜನೆ ಅಂತ ಇದು ಸರ್ಕಾರನೂ ತಗೊಂಬರ್ತಾ ಇದೆ. ಎಲ್ಲ ರೀತಿ ಯೂನಿವರ್ಸಿಟಿಗಳು ಹೇಳ್ತಾ ಇದ್ದಾರೆ ಸಮಗ್ರ ಕೃಷಿಯ ಯೂಸ್ ಮಾಡ್ಕೊಳ್ರಿ, ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಲಾಭ ಸಿಗುತ್ತೆ. ಮತ್ತೆ ನೀವು ಏಕ ಬೆಳೆ ಪದ್ಧತಿ ಬಗ್ಗೆ ಹೇಳಿದ್ರೆ ರೈತ ಬಂಧುವರು ಈ ತರ ಬೆಳೆ ಪರಿವರ್ತನೆ ಕಡೆಗೆ ಹೆಚ್ಚು ಗಮನ ತೋರಿಸ್ತಿಲ್ಲ, ಬೆಳೆ ಪರಿವರ್ತನೆ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಮೇಡಮ್? ನಮ್ಗೆ ಬೆಳೆ ಪರಿವರ್ತನೆ ಹೇಳಿದ್ನಲ್ಲ, ಈ ಕಡೆ ನಮ್ ಚಳ್ಳಕೆರೆ ಮತ್ತೆ ಮೊಳಕಾಲ್ಮೂರು ಸೈಡು ಬರೇ ಗ್ರೌಂಡ್ನೆಟ್, ಏನು ಶೇಂಗಾ ಬೆಳೆ, ಶೇಂಗಾ ಬೆಳೆ ಬಿಟ್ಟು ಬೇರೆದ್ದು ಏನು ಬೆಳೆ ಇಲ್ಲ. ಅದೇ ನೀವು ಶೇಂಗಾ ಬೆಳೆ ನೋಡ್ರಿ, ಅಲ್ಲಿ ಏನು ಗೊಬ್ಬರ ಹಾಕಲ್ಲ, ಏನಿಲ್ಲ. ಅದನ್ನೇ ಹೇಳಿದ್ದು, ಶೇಂಗಾ ಬೆಳೆಯಲ್ಲಿ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ ನಮಗೆ, ಬೇರು ಕೊಳೆ, ಕತ್ತು ಕೊಳೆ ರೋಗ ಬರುತ್ತೆ. ಆ ಕೊಳೆ ರೋಗ ಬಂತು ಲಾಸ್ಟ್ ನಮ್ಗೆ ಏನು ಕೀಳ ಟೈಮಲ್ಲಿ ಏನನ್ನ ಬಂತು ಅಂದರೆ ಕಿತ್ವಿ ಅಂದರೆ ಯಾವುದೇ ಕಾರಣಕ್ಕೂ ಕಾಯಿಗಳು ಬರಲ್ಲ, ಬರೇ ಗಿಡಗಳು ಅಷ್ಟೇ ಸಿಗುತ್ತೆ, ಎಲ್ಲ ಕಾಯಿಗಳು ಭೂಮಿಲಿ ಹೋಗುತ್ತೆ. ಅದಕ್ಕೆ ಹೇಳೋದು ಈ ರೀತಿ ಕತ್ತು ಕೊಳೆ ಇದು ಬೇರು ಕೊಳೆ ರೋಗ ಬಂದಾಗ ನಾವೇನು ಹೇಳ್ತೀವಿ, ಟ್ರೈಕೋಡರ್ಮ. ಈ ಟ್ರೈಕೋಡರ್ಮದಿಂದ ಉಪಚಾರ ಮಾಡಿದಾಗ ಅದೇನು ಕತ್ತು ಕೊಳೆ ರೋಗ ಬೇರು ಕೊಳೆ ರೋಗನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಹಾಗಿದ್ರೆ ಮೇಡಮ್, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಉಪಯೋಗದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ತಿದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ರೈತರು ಎಲ್ಲರೂ ಅಳವಡಿಸ್ಕೊಳ್ರಿ, ಜೈವಿಕ ಗೊಬ್ಬರ ಆಗಲಿ ಸಾವಯವ ಗೊಬ್ಬರ. ಈ ಜೈವಿಕ ಗೊಬ್ಬರ ಅಂತಲ್ಲ, ನಿಮಗೆ ವರ್ಮಿ ಕಂಪೋಸ್ಟ್ ಸಿಗುತ್ತೆ, ಅದೇ ರೀತಿ ನಿಮಗೆ ನೈಸರ್ಗಿಕವಾಗಿ ಸಿಗುವಂತ ಇದಿರ್ತವೆ, ಬೇವಿನ ದೆಲೆ, ಬೇವಿನ ಕಾಯಿ, ಅದೇ ರೀತಿಯಿಂದ ನೀವೇ ಔಷಧಿ ಮಾಡ್ಕೊಳ್ರಿ, ಎಲ್ಲ ತಯಾರು ಮಾಡ್ಕೊಳ್ರಿ. ಅವಾಗ ನಿಮ್ ಮುಂದಿನ ಪೀಳಿಗೆಗೂ ಅನುಕೂಲ ಆಗುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಎಲ್ಲರ ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತೆ ಪ್ರಾಣಿಗಳದ್ದು ಎಲ್ಲಾದ್ರೂ ರೀತಿಯಿಂದ ಅನುಕೂಲ ಆಗುತ್ತೆ. ಈಗ ಈ ಕಾರ್ಯಕ್ರಮ ಕೇಳಂತ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಮೇಡಮ್? ನಮ್ದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಇದ್ರ ಬಗ್ಗೆ ಯಾವುದೇ ರೀತಿ ಜೈವಿಕ ಗೊಬ್ಬರಗಳ ಬಗ್ಗೆ ಯಾವುದೇ ರೀತಿಯ ಅನುಮಾನ ಏನೇ ಕ್ವಶನ್ಸ್ ಬಂದ್ರು ನಮಗೆ 7626269049. ಇದು ಯು ದಿವ್ಯ ಜ್ಯೋತಿ ಮೇಡಮ್ ಅವರ ಮೊಬೈಲ್ ಸಂಖ್ಯೆ 7676269049. ಈ ಜೈವಿಕ ಗೊಬ್ಬರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ರೈತ ಬಾಂಧವರು ಫೋನ್ ಮಾಡಿ ಮೇಡಮ್ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಭಾಳ ಸಂತೋಷ ಮೇಡಮ್, ಈ ಕೃಷಿ ಬೆಳೆಯಲ್ಲಿ ಜೈವಿಕ ಗೊಬ್ಬರಗಳ ಉಪಯೋಗ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಎಲ್ಲ ಉಪಯೋಗಗಳು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲರಿಗೂ. ಇದುವರೆಗೂ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಉಪಯೋಗ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾ ಯು ದಿವ್ಯಜ್ಯೋತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. अगर कोई बहुत बड़ी आपदा आ गई और फसल बर्बाद हो गई तो उसको भी बीमा देने की योजना हमने बनाई. आवरिसुत्तिदे समृद्धि प्रति मने मने हागू हळ्ळिगळल्ली आदरू रैतरु सुरक्षित कृषिया प्रति रहदारियली फसल बीमा योजनेया 7 ವರ್ಷಗಳ ಸಫಲತೆಯಲ್ಲಿ

ನಮ್ಮಲ್ಲಿ ನಾವು ಏನು ಮಾಡನ, ಏನು ಮಾಡನ, ನಾವು ಏನು ಮಾಡನ, ಏಯ್ ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡನ, ಏನು ಮಾಡನ, ನಾವು ಏನು ಮಾಡನ. ಮನೆಯಾಗ ಅಡಿಗೆ ಮಾಡನ, ಮನೆಯಾಗ ಯಾರು ಇಲ್ಲ, ಏನು ಮಾಡನ, ಏನು ಮಾಡನ, ನಾವ ಏನು ಮಾಡನ. ಅಹ ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡನ, ಏನು ಮಾಡನ, ನಾವು ಏನು ಮಾಡನ. ಚಟ್ನಿ ಅರಿಯನ, ಕೂಡಿ ಉಣ್ಣನ ಇಲ್ಲ ಬ್ಯಾರೆ ಉಣ್ಣನ, ಹೇಳು ಮಾವ ನಾವು ಈಗ ಹ್ಯಾಂಗ ಉಣ್ಣನ. ಕೂಡಿ ಉಣ್ಣನ ಇಲ್ಲ ಬ್ಯಾರೆ ಉಣ್ಣನ, ಹೇಳು ಮಾವ ನಾವು ಈಗ ಹ್ಯಾಂಗ ಉಣ್ಣನ. ಬ್ಯಾರೆ ಗೀರೆ ಯಾಕೆ ಮಲ್ಲಿ ಕೂಡಿ ಉಣ್ಣನ, ಬ್ಯಾರೆ ಗೀರೆ ಯಾಕೆ ಮಲ್ಲಿ ಕೂಡಿ ಉಣ್ಣನ. ಉಣ್ಣಾನ ಉಂಡು ವಿಳ್ಳ ಹಾಕನ, ಮನೆಯಾಗ ಯಾರು ಇಲ್ಲ, ಏನು ಮಾಡನ, ಏನು ಮಾಡನ, ಮಾವ ಏನು ಮಾಡನ. ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡನ, ಏನು ಮಾಡನ, ನಾವು ಏನು ಮಾಡನ. ಕೌದಿ ಒಳಗೆ ಕಾಲು ಚಾಚನ, ಮಾತನಾಡನ ಇಲ್ಲ ದೀಪ ಕಳಿಯನ, ಹೇಳು ಮಾವ ನಾವು ಈಗ ಏನು ಮಾಡನ. ಏ ಮಾತನಾಡನ ಇಲ್ಲ ದೀಪ ಕಳಿಯನ, ಹೇಳು ಮಾವ ನಾವು ಈಗ ಏನು ಮಾಡನ. ಏ ಮಾತು ಮನೆಯ ಹಾಳು ಮಾಡ್ತು ದೀಪ ಕಳಿಯನ, ಮಾತು ಮನೆಯ ಹಾಳು ಮಾಡ್ತು ದೀಪ ಕಳಿಯನ. ಕಳೆದು ಪಿಸಿ ಪಿಸಿ ಲಲ್ಲೆಯಾಡನ, ಮನೆಯಾಗ ಯಾರು ಇಲ್ಲ, ಏನು ಮಾಡನ, ಏನು ಮಾಡನ, ಮಾವ ಏನು ಮಾಡನ. ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡನ, ಏನು ಮಾಡನ, ನಾವು ಏನು ಮಾಡನ. ಮನೆಯಾಗ ಯಾರು ಇಲ್ಲ, ಏನು ಮಾಡನ, ಏನು ಮಾಡನ, ಮಾವ ಏನು ಮಾಡನ. ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡನ, ಏನು ಮಾಡನ, ನಾವು ಏನು ಮಾಡನ. ದೀಪ ಕಳೆಯನ, ಮಾವ ದೀಪ ಕಳೆಯನ, ದೀಪ ಕಳೆದು ಬಿಸಿಲಲ್ಲೆಯಾಡನ, ದೀಪ ಕಳೆಯನ, ಮಾವ ದೀಪ ಕಳೆಯನ, ದೀಪ ಕಳೆದು ಬಿಸಿಲಲ್ಲೆಯಾಡನ.